ಈಗ ಅಡಿಕೆಗೆ ಒಂದು ಉತ್ತಮ ಧಾರಣೆ ಇರುವ ಹಾಗೆ ಉತ್ಪಾದಕತೆಯು ಕೂಡ ಹೆಚ್ಚಾಗಿದೆಯೋ ಅಥವಾ ಅಡಿಕೆ ಬೆಳೆಯುವಂತಹ ಒಂದು ಪ್ರದೇಶವೂ ಕೂಡ ವಿಸ್ತರಣೆ ಆಗುವುದನ್ನ ನಾವು ನೋಡ್ತಾ ಇದ್ವಿ. ಸಾಂಪ್ರದಾಯಿಕವಾಗಿ ಈ ಕರಾವಳಿ ಜಿಲ್ಲೆಯಲ್ಲಿ ಅಲ್ಲದೆ ಬೇರೆ ಪ್ರದೇಶಗಳಲ್ಲಿಯೂ ಕೂಡ ಈ ಅಡಿಕೆ ಬೆಳೆಯನ್ನ ಬೆಳೆಯುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಹೌದು, ಇದೊಂದು ಚಿಂತಾಜನಕ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸಾಂಪ್ರದಾಯಿಕವಾಗಿ ಬೆಳೆಯಬೇಕಾದಂತ ಕರಾವಳಿ ಪ್ರದೇಶ ಇರಬಹುದು, ಶಿವಮೊಗ್ಗ ಮಲೆನಾಡಿನ ಪ್ರದೇಶ ಇರಬಹುದು, ಶಿರ್ಸಿ, ಇಲ್ಲಿ ನಾವು ಪರಂಪರಾಗತವಾಗಿ ನಮ್ಮ ಹಿಂದಿನವರು ಅಡಿಕೆ ತೋಟ ಮಾಡ್ಕೊಂಡು ಬಂದವರು. ಆದರೆ ದುರದೃಷ್ಟವಶಾತ್ ಈ ಅಡಿಕೆ ಧಾರಣೆ ಏರಿದ್ರು ಕೂಡಲೇ ಇವತ್ತು ತಮಿಳುನಾಡು, ಆಂಧ್ರ ಮತ್ತು ಬರಗಾಲ ಅಂತ ಹೇಳಬೇಕಾದಂತ ಕರ್ನಾಟಕದ ಪ್ರದೇಶಗಳಲ್ಲಿ ಸಮೇತ ತುಮಕೂರು, ಬೆಂಗಳೂರು ಗ್ರಾಮಾಂತರ ಅಡಿಕೆ ತೋಟ ಆಗ್ತಾ ಇದೆ. ಹನಿ ನೀರಾವರಿ ಪದ್ಧತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಜನ. ಒಂದು ರೀತಿಯಲ್ಲಿ ಖುಷಿ ಪಡಬೇಕು, ಯಾಕಂದ್ರೆ ಅವರವರ ಜಾಗದಲ್ಲಿ ಅವರವರ ಅಡಿಕೆ ಬೆಳೆಯುವುದು ಅವರ ಹಕ್ಕು, ಅವರು ಬೆಳೀತಾರೆ. ಆದರೆ ಇದು ನಿಜವಾಗಿ ಚಿಂತಾಜನಕ ಪರಿಸ್ಥಿತಿ, ಯಾಕಂದ್ರೆ ಈ ಅಡಿಕೆಯ ಉಪಯೋಗ ಏನು, ಇದು ಮುಂದೆ ಏನಾಗ್ತದೆ, ಈ ಪರಿಸ್ಥಿತಿ ಮುಂದಿನ ದಿನಗಳು ಎಣಿಸಿದಾಗ ಸ್ವಲ್ಪ ಇದರ ಹೆದರಿಕೆಯು ಈಗ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ, ಅದರಲ್ಲೂ ಸಾಂಪ್ರದಾಯಿಕವಾಗಿ ಬೆಳೆಯುವಂತ ಕೃಷಿಕರ ಮನಸ್ಸಿನಲ್ಲಿ ಬಂದದ್ದು ಸತ್ಯ. ಇದನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನಗಳು ಹೇಗ್ ಮಾಡಬೇಕಂತ ಕ್ಯಾಂಕೋದಿಂದ ನಾವು ಆವಾಗವಾಗ ಸಂದರ್ಭದಲ್ಲಿ ರೈತರ ಸಭೆಗಳಲ್ಲಿ ಹೇಳ್ತಾ ಇದ್ದೇವೆ, ಮಿಶ್ರ ಬೆಳೆ ಬೆಳೀರಿ, ಅಡಿಕೆ ಮಾತ್ರ ನಂಬೇಡಿ, ಎಲ್ಲಾ ರೀತಿಯ ಬೆಳೆಗಳು ನಿಮ್ಗೆ ಬೇಕು, ಇದನ್ನು ನಾವು ಹೇಳ್ತೇವೆ. ಬಟ್ ಜನ ಇವತ್ತಿನ ಈ ಅಟ್ರಾಕ್ಟಿವ್ ರೇಟ್ ನಿಂದಾಗಿ ಪೋಷಕ ಯಾರ ಮಾತು ಕೇಳುವ ಪರಿಸ್ಥಿತಿಯಲ್ಲಿ ಜನರು ಇಲ್ಲ, ಖಾಲಿ ಗುಡ್ಡದಲ್ಲೆಲ್ಲ ಅಡಿಕೆ ಅಡಿಕೆ ತೋಟ ಆಗಿದೆ. ಇದು ಡೇಂಜರ್ ಅಂತ ನನ್ನ ಮನಸ್ಸು ಹೇಳ್ತದೆ. ಇನ್ನು ಕಾಲಕಾಲಕ್ಕೆ ಪೋಷಕ ಪರಿಸ್ಥಿತಿ ಅದನ್ನು ಸರಿ ಮಾಡಬಹುದು ಎಂಬ ಒಂದು ಆಶಾಭಾವನೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ, ಮೊದಲು ರಬ್ಬರ್ ಕೇರಳದಲ್ಲಿ ಸಿಕ್ಕಾಪಟ್ಟೆ ರಬ್ಬರ್ ಇತ್ತು, ಈಗ ಕಡ್ದಾಕ್ತಾ ಇದ್ದಾರೆ, ಗೇರು ಆಯ್ತು ಅದನ್ನು ಕಡ್ದಾಕಿದ್ದಾರೆ, ಈಗ ಪುನಃ ಅಡಿಕೆ ಬಂದಿದ್ದಾರೆ. ಕೇರಳದಲ್ಲಿ ಅಡಿಕೆ ತೋಟ ಬಹಳ ಕಮ್ಮಿ ಇತ್ತು ಇತ್ತೀಚಿನ ದಿನಗಳಲ್ಲಿ, ಈಗ ಪುನಃ ಸ್ಟಾರ್ಟ್ ಆಗಿದೆ. ಅದೇ ರೀತಿ ತಮಿಳುನಾಡು ಮತ್ತು ಆಂಧ್ರದಲ್ಲಿ ಆಗ್ತಾ ಇರುವುದು ಭಾರಿ ಒಂದು ಚಿಂತಾಜನಕ ಸ್ಥಿತಿ ನಮ್ಮ ರೈತರಿಗೆ. ಮುಂದೆ ಕಾದು ನೋಡಬೇಕಾಗಿದೆ. ಯಾರು ಬೆಳಿಬೇಡಿ ಅಂತ ಹೇಳುವ ಹಾಗಿಲ್ಲ, ಅದು ಸರ್ಕಾರ ಮಾಡಬೇಕಾದ ಕೆಲಸ, ಸರ್ಕಾರವೇ ಮಾಡಬೇಕಾಗ್ತದೆ. ಯಾಕಂದ್ರೆ ಈಗ ಚಾನಲ್ ವಾಟರ್ ನೀರಾವರಿ ಪ್ರದೇಶದಲ್ಲಿ ಭತ್ತ ಬೆಳಿಬೇಕು, ಕಬ್ಬು ಬೆಳಿಬೇಕಂತ ಇರುವ ಜಾಗದಲ್ಲಿ ಇವತ್ತು ಅಡಿಕೆ ತೋಟ ಆಗ್ತಾ ಇದ್ದೆ. ಯಾರು ಹೇಳಬೇಕು? ಡಿಪಾರ್ಟ್ಮೆಂಟ್ನವ್ರು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಹೇಳಬೇಕು, ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಬೇಕು, ಜನರ ಮನಸ್ಸನ್ನು ಆ ಬಗ್ಗೆ ಪರ್ಯಾಯ ಬೆಳೆಗಳ ಬಗ್ಗೆ ಯೋಚಿಸಬೇಕಿತ್ತು. ಬಹುಶಃ ಅದು ಹೇಳಿದ್ದಾರೋ ಹೇಳಿಲ್ಲೋ ಪ್ರಶ್ನೆಗಿಂತ ಅಡಿಕೆ ತೋಟ ಆಗಿದ್ದಂತೂ ಸತ್ಯ. ಎಲ್ಲಿ ಹೋದ್ರೂ ಗುಡ್ಡೆ ತಲೆ ತುಂಬಾ ಅಡಿಕೆ ಆಗಿದೆ. ನೀರಾವರಿ ಪದ್ಧತಿಯ ಸ್ಪ್ರಿಂಕ್ಲರ್ ಇಂತೂ ಹೆಚ್ಚಿಗೆ ಡ್ರಿಪ್ ಇರಿಗೇಷನ್ ಬರ್ತಾ ಇದೆ ಎಲ್ಲ ಕಡೆ, ಮತ್ತು ಸೈಂಟಿಫಿಕ್ ಆದ ಇರಿಗೇಷನ್ ನಲ್ಲಿ ವ್ಯವಸ್ಥೆಗಳು ಆಗ್ತಾ ಇದೆ. ಜನ ಧೈರ್ಯದಿಂದ ಅಡಿಕೆ ತೋಟ ಮಾಡ್ತಾ ಇದ್ದಾರೆ. ಖಂಡಿತ ಲಾಭ ಇವತ್ತು ಸಿಗುವಾಗ ನೀವು ಮಾಡಬೇಡಿ ಅಂತ ಹೇಳುವಕ್ಕೆ ಬಹುಶಃ ಕ್ಯಾಂಪ್ಗೂ ಅಧ್ಯಕ್ಷನಾಗಿ ನನಗಿಲ್ಲ ಅದು. ಇದು ನನ್ನ ಒಂದು ಮನಸ್ಥಿತಿ. ಹೌದು, ಈಗ ಅಡಿಕೆಯ ಉಪಯೋಗಗಳ ಬಗ್ಗೆ ಹೇಳುವಾಗ ಸಾಮಾನ್ಯವಾಗಿ ಹೇಳುವಂತಹದ್ದು ತಿಂದು ಉಗುಳುವಂತಹ ಒಂದು ಬೆಳೆ ಅಂತ ಹೇಳಿ, ಸದ್ಯದ ಪರಿಸ್ಥಿತಿ ಹೇಗಿದೆ ಮತ್ತು ಇದಕ್ಕೊಂದು ಪರ್ಯಾಯ ಉಪಯೋಗಗಳ ಬಗ್ಗೆ ಏನಾದರೂ ಸಂಶೋಧನೆ ನಡೀತಾ ಇದೆಯಾ? ಇದರ ಬಗ್ಗೆ ಸಂಶೋಧನೆ ಅಂದ್ರೆ ರಾಮ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಂಗಳೂರಿನಲ್ಲಿ ನಮ್ಮ ಮಹಾಮಂಡಲ ಹೇಳಿ ಇದೆ ಶಿವಮೊಗ್ಗದಲ್ಲಿ, ನಮ್ಮ ಎಲ್ಲಾ ಕೋಆಪರೇಟಿವ್ ಸೊಸೈಟಿಗಳಿಗೆ ಒಂದು ಕಮಿಟಿ ಹೇಳಿ ಮಾಡಿ, ಒಂದು ಕಮಿಟಿ ಮಹಾಮಂಡಲ ಮಾಡಿದ್ದೇವೆ. ಅವರ ಮುಖಾಂತರ ಟಾಸ್ಕ್ ಫೋರ್ಸ್ ಹೇಳಿ ಉಂಟು, ಕರ್ನಾಟಕ ಸರ್ಕಾರವೇ ನಿರ್ಮಾಣ ಮಾಡಿದ ಟಾಸ್ಕ್ ಫೋರ್ಸ್ ಇದೆ, ಅರಗ ಜ್ಞಾನೇಂದ್ರ ಅದಕ್ಕೆ ಅಧ್ಯಕ್ಷರು. ಅವ್ರ ಮುಖಾಂತರ ನಾವು ಈ ಅಡಿಕೆ ಕಾರ್ಸಿನೋಜಿನಿಕ್ ಕ್ಯಾನ್ಸರ್ ಧಾರಕ ಅವ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಅವರಿಗೊಂದು ಇದು ಕೊಟ್ಟಿದ್ದೇವೆ, ಜವಾಬ್ದಾರಿ ಕೊಟ್ಟಿದ್ದೇವೆ. ಅವರು ಒಂದು 3 ತಿಂಗಳ ಹಿಂದೆ ಅವರ ಒಂದು ಪ್ರಪೋಸಲ್ನಲ್ಲಿ ಕೊಟ್ಟಿದ್ದಾರೆ, ಈ ಅಡಿಕೆಯ ಮುಖಾಂತರ ಒಂದು ಪೇಸ್ಟ್ ಅಥವಾ ಮುಲಾಮ್ ಟೈಪ್ ಮಾಡಿದಾಗ ಅದು ಎಲ್ಲಾ ಗಾಯಗಳಿಗೂ ಇಮಿಡಿಯೇಟ್ ಆಗಿ ಆಕ್ಷನ್ ಆಗುವಂತ ಒಂದು ರಾಮಬಾಣ ಆಗ್ತಾ ಇದೆ. ಅದು ಪ್ರಾಯೋಗಿಕ ನೆಲೆಯಲ್ಲಿ ನಡೀತಾ ಉಂಟು, ಬಹುಶಃ ಮುಂದಿನ ದಿನಗಳಲ್ಲಿ ಅದು ಖಂಡಿತ ಸಕ್ಸಸ್ ಆಗ್ತದೆ ಅಂತ ನನಗೆ ಆಶಾಭಾವನೆ. ಒಂದು ವೇಳೆ ಅದು ಸಕ್ಸಸ್ ಆದ್ರೆ ನ್ಯಾಚುರಲ್ ಆದ ಒಂದು ಆಯಿಂಟ್ಮೆಂಟ್ ಏನಿದೆ ಅದು ಜನರ ಕೈಗೆ ಅಟಕ್ತದೆ, ಎಲ್ಲಾ ನೋವುಗಳಿಗೂ ಅದು ರಾಮಬಾಣ ಅಂತ ಅವರು ಪ್ರಾಯೋಗಿಕವಾಗಿ ನೋಡಿದ್ದಾರೆ. ಇದು ವಿಜ್ಞಾನಿಗಳು ಅಥವಾ ಸಂಶೋಧಕರು ಹೇಳಿದ ಮಾತು, ಸರಿ, ಅದು ಸತ್ಯ ಆಗಬಹುದು ಅಂತ ಆಶಾಭಾವನೆ. ಎರಡನೇ, ನಾವು ಜಡ್ಡು ಫಾರ್ಮ್ ಅಂತ ಇಲ್ಲಿ ನಮ್ಮ ಊರಿನ ಹತ್ರ ಇದೆ, ಅವರಿಗೆ ಕ್ಯಾಂಪ್ಕೋದ ವತಿಯಿಂದ ನಾವು ರಿಸರ್ಚ್ಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ. ಅವರು ಅದರಲ್ಲಿ ಸಮೇತ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಹಾಗೆ ಪುತ್ತೂರಿನಲ್ಲಿ ಕೆಲವರು ಅದರಲ್ಲಿ ಅಡಿಕೆಯನ್ನು ಉಪಯೋಗಿಸಿ ಸೋಪ್ ಮಾಡಿದ್ದಾರೆ. ಅದು ಸಹ ಒಂದು ಶಂಕರ ಭಟ್ರು ಹೌದು ಅವರ ಮುಖಾಂತರ ಇದು ನಡೀತಾ ಇದೆ. ಇದಕ್ಕೆಲ್ಲೂ ಕ್ಯಾಂಪ್ ಇಂಡೈರೆಕ್ಟ್ ಆಗಿ ಸಹಕಾರ ಕೊಡ್ತಾ ಇದೆ. ಆಳ್ವಾಸ್ ಆಯುರ್ವೇದಿಕ್ ಕಾಲೇಜ್ನವರಿಗೆ ನಮ್ಮ ARDF ಹೇಳಿ ಬಂದಿದೆ, ಅಡಿಕೆ ಬೆಳೆಗಾರ ಇದರದೊಂದು ರಿಸರ್ಚ್ ಡೆವಲಪ್ಮೆಂಟ್ ಫೌಂಡೇಶನ್, ಅದರ ಮುಖಾಂತರ ನಾವು ಅಡಿಕೆ ಸಿಪ್ಪೆ ಬತ್ತು ಅದರ ಬಗ್ಗೆ ಪ್ರಯೋಗ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದೇವೆ. ಅದರಲ್ಲಿ ಅಡಿಕೆ ಸಿಪ್ಪೆಯಿಂದ ಟೂತ್ ಪೇಸ್ಟ್ ಆಗ್ತದೆ, ಅದು ಭಾರಿ ಒಳ್ಳೆಯ ಒಂದು ಕೆಲಸ ಮಾಡ್ತದೆ ಎಂಬುದೊಂದು ಪ್ರಯೋಗದಲ್ಲಿ ರಿಸರ್ಚ್ ಅಲ್ಲಿ ಗೊತ್ತಾಗಿದೆ. ಅದೀಗ ಎರಡನೇ ಹಂತದ ರಿಸರ್ಚ್ ಈಗ ನಡೀತಾ ಇದೆ, ಅದಕ್ಕೆ ಕ್ಯಾಂಪ್ ಸಮೇತ ಕೈ ಜೋಡಿಸಿದ್ದೇವೆ. ಹಾಗೆ ಅವರ ಮತ್ತೊಂದು ಪ್ರಯೋಗ ಏನಂದ್ರೆ ಇದರಲ್ಲಿ ಅಡಿಕೆಯ ಪೌಡರ್ನಲ್ಲಿ ಪುನಃ ಪೇಸ್ಟ್ ಮಾಡಿ ಅದರನ್ನು ಉಪಯೋಗಿಸಬಹುದು. ಇದು ಒಂದು ಭಾಗ. ಇದಕ್ಕಿಂತ ಮುಂದಿನ ವರದ ಭಾಗ ಆಗಿ ಇನ್ನೂ ಯಾರು ಅದನ್ನು ಪ್ರಯೋಗಾತ್ಮಕ ತಗೊಳ್ಳಿಲ್ಲ, ಎಲ್ಲ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ನಲ್ಲಿ ಹೋಗ್ತಾ ಇದೆ. ಈಗ ಶಿವಮೊಗ್ಗದ ಕೆಂಪಡಿಕೆ ಇರಬಹುದು, ಚಾಲಿ ಅಡಿಕೆ ಪಾನ್ ತಿನ್ನಲಿಕ್ಕೆ ಹೋಗ್ಬಹುದು, ಮೆಜಾರಿಟಿ ಇವತ್ತಿನವರೆಗೂ ನೋಡಿದಾಗ ಇದು ತಿನ್ನುವುದು ಉಗಿಯುವುದು, ಇದು ಹೆಚ್ಚಿಗೆ ನಡೆದಿದೆ. ಮತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ಈ ನಮ್ಮ ಹಿಂದೂ ಸಂಪ್ರದಾಯದಂತೆ ಅಡಿಕೆ ವೇಳೆದಲ್ಲೇ ಕೊಟ್ಟು ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂತ ಕೆಲಸ ಆಗ್ತಾ ಇದೆ. ಇದು ಮುಂದೆ ಪ್ರಯೋಗ ಆಗಬೇಕಾಗಿದೆ. ಅಂದ್ರೆ ಈಗ ಇಂಡಸ್ಟ್ರಿಯಲ್ ಯೂಸ್ ಆಗಿ ಅದನ್ನು ಇನ್ನೂ ಪ್ರಯೋಗ ಆಗಬೇಕಾಗಿದೆ. ಆಗಿದೆ, ಸಣ್ಣ ಮಟ್ಟದಲ್ಲಿ ಆಗಿದೆ, ಬಟ್ ಅದು ವೆರಿ ನ್ಯಾನೋ ಪಾರ್ಟಿಕಲ್ಸ್. ಒಬ್ರು ಹೆಗ್ಡೇರ್ ಅಂತ ಒಬ್ರು ಶಿರ್ಸಿ ಭಾಗದವರು, ಅದರಲ್ಲಿ ಗ್ಲಾಸ್ ತಯಾರಾಗ್ತದೆ. ಅಥವಾ ನಿಮ್ಮ ಬೇರೆ ಪ್ರಯೋಗ ಮಾಡಿದಾಗ ಈ ಇದರದ್ದು ಮೊಬೈಲಿನ ಲೇಯರ್ ಬರ್ತದೆ, ಅದನ್ನ ಪ್ರಯೋಗ ಆಗ್ತದೆ ಎಂಬ ಸಂಶೋಧನೆಯಲ್ಲಿ ಹೇಳಿದ್ದಾರೆ. ಬಟ್ ಅದರ ಪರ್ಸೆಂಟೇಜ್ ಆಫ್ ಯುಟಿಲೈಸೇಷನ್ ವೆರಿ ನ್ಯಾರೋ ಅಥವಾ ನೆಗ್ಲಿಜಿಬಲ್. ಆದ್ರೆ ಒಂದು ಹಂತದಲ್ಲಿ ಅದು ಮುಂದೆ ಪ್ರಯೋಜನಕಾರಿ ಆಗ್ಬಹುದು. ಆದ್ರೆ ಈ ಧಾರಣೆ ನಿಂತಾಗಿದ್ದ ಯಾವ ಪ್ರಯೋಗಗಳು ಇಂಡಸ್ಟ್ರಿಯಲ್ ಇದಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ, ಯಾಕಂದ್ರೆ ಅದರ ಕಾಸ್ಟ್ ಮತ್ತೆ ಹೆಚ್ಚಾಗ್ತದೆ. ಇದು ಒಂದು ಅನಿಸಿಕೆ. ಈಗ ನಮ್ಮ ದೇಶದಲ್ಲೇ ಆಗ್ಬಹುದು ಅಥವಾ ವಿದೇಶಗಳಲ್ಲಿ ಆಗ್ಬಹುದು, ಈ ತಿನ್ನುವ ಪ್ರವೃತ್ತಿಯಲ್ಲಿ ಏನಾದರೂ ಕಡಿಮೆ ಆಗಿದೆಯಾ, ಯುವಕರಲ್ಲಿ ಅಂತ ಆಸಕ್ತಿ ಇದೆಯಾ? ನಾನು ನೋಡಿದ ಪ್ರಕಾರ ಈಗ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಸ್ವಲ್ಪ ತಿನ್ನುವ ಪ್ರವೃತ್ತಿ ಕಡಿಮೆ ಆಗಿದೆ. ಇಲ್ಲಿನ ವಿದ್ಯಾವಂತರು ಅಥವಾ ತಿಳುವಳಿಕಿದ್ದ ಮನೆಯ ಮಕ್ಕಳು ಯಾರು ಅಡಿಕೆ ತಿನ್ನುವುದಿಲ್ಲ. ಆದ್ರೆ ಮೊನ್ನೆ ಎರಡು ತಿಂಗಳ ಹಿಂದೆ ನಾರ್ತ್ ಇಂಡಿಯಾಕ್ಕೆ ಹೋಗಿದ್ದೇನೆ, ಉತ್ತರ ಪ್ರದೇಶ ಲಕ್ನೋ ಹೋಗಿದ್ದೇನೆ, ಕಾನ್ಪುರ ಹೋಗಿದ್ದೇನೆ, ಡೆಲ್ಲಿಗೆ ಹೋಗಿ ಬಂದಿದ್ದೇನೆ ನಮ್ದೇ ಆದ ಬ್ರಾಂಚ್ ವಿಸಿಟ್ಗೆ. ಅಲ್ಲಿ ನಮಗೆ ನೋಡುವಾಗ ಅಡಿಕೆ ಕನ್ಸಂಪ್ಷನ್ ಅಥವಾ ಪಾನ್ ಮಸಾಲೆ ಮತ್ತು ಅದರ ಸಬ್ಸ್ಟಿಟ್ಯೂಟ್ ಗುಟ್ಕಾ ಏನಿದೆ, ಗುಟ್ಕಾಯಲ್ಲಿ ಇಲ್ಲ ಈಗ, ಬಟ್ ಅದಕ್ಕೊಂದು ಹೊಗೆ ಸೊಪ್ಪಿನ ಪುಡಿ ಹಾಕಿ ತಿಂತಾರೆ, ಅದರ ಪರ್ಸೆಂಟೇಜ್ ಹೆಚ್ಚಾಗ್ತಾ ಇದೆ, ತಿನ್ನೋದು ಕಡಿಮೆ ಆಗಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚು ಕಾರಣ ಏನಂದ್ರೆ ವಿದೇಶದಿಂದ ಬರತಕ್ಕ ಅಡಿಕೆಯ ಪ್ರಪೋರ್ಷನೇಟ್ ಕಡಿಮೆ ಆಗಿದೆ. ಸ್ವಾಭಾವಿಕವಾಗಿ ಇಲ್ಲಿ ಅಡಿಕೆ ತಿನ್ನುವರ ಆಸಂಖ್ಯೆ ಹುಡುಗರು ಅಲ್ಲಿನ ಜನರೇಷನ್ ಇನ್ನು ತಿನ್ನೋದು ಕಮ್ಮಿ ಮಾಡದೇ ಇರೋದ್ರಿಂದ ಈ ಅಡಿಕೆ ಧಾರಣೆ ಸಹ ಏರ್ತಾ ಹೋಗಿದೆ, ತಿನ್ನುವರ ಸಂಖ್ಯೆ ಅದೇ ರೀತಿ ಮೇಂಟೈನ್ ಆದಾಗೆ ತೋರ್ತದೆ. ಬಟ್ ಈ ಭಾಗದಲ್ಲಿ ದಕ್ಷಿಣ ಭಾರತದ ಈ ಭಾಗದಲ್ಲಿ ಸ್ವಲ್ಪ ತಿನ್ನುವರ ಸಂಖ್ಯೆ ಕಡಿಮೆ ಉಂಟು. ಕೇರಳದಲ್ಲೂ ಕಡಿಮೆ ಆಗಿದೆ, ಕರ್ನಾಟಕದಲ್ಲೂ ಕಡಿಮೆ ಆಗಿದೆ, ಅಥವಾ ಈಗ ಹಳ್ಳಿಯಲ್ಲೂ ಸಮೇತ ಅದರ ಪರ್ಸೆಂಟೇಜ್ ಕಡಿಮೆ ಬರ್ತಾ ಇದೆ. ಯಾಕಂದ್ರೆ ಹೊಸ ಜನರೇಷನ್ ಇದನ್ನು ಹೆಚ್ಚು ಲೈಕ್ ಮಾಡ್ತಾ ಇಲ್ಲ. ಈಗ ಪ್ರಾರಂಭದಲ್ಲಿ ಹೇಳಿದ್ವಿ ಸುಮಾರು 500 ಆಸುಪಾಸಿನಲ್ಲಿ ಒಂದು ಬೆಲೆ ಈಗ ಸಿಗ್ತಾ ಇದೆ ಅಂತ ಹೇಳಿ, ಈ ಬೆಲೆ ಸ್ಥಿರತೆಯ ಮೇಲೆ ಪ್ರಭಾವ ಬೀರುವಂತಹ ಒಂದು ಅಂಶಗಳು ಏನೇನು ಅಂತ ನಾನು ನಿಮ್ಗೆ ಆಗ ಮೊದಲೇ ತಿಳಿಸಿದಾಗೆ ಕೇಂದ್ರ ಸರ್ಕಾರದ ಒಂದು ಬಿಗು ನೀತಿ, ಒಂದು ಕೊರೋನಾದ ಕಾರಣದಿಂದಾಗಿ ಈ ಅಂತಾರಾಷ್ಟ್ರೀಯ ಗಡಿಗಳೇನಿದೆ ಇದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹತೋಟಿಯಲ್ಲಿ ಇಟ್ಕೊಂಡಿದೆ. ಮುಖ್ಯವಾಗಿ ನಮಗೆ ಈಶಾನ್ಯ ರಾಜ್ಯಗಳಿಂದ ಅಸ್ಸಾಂ, ಮಣಿಪುರ ಅಥವಾ ನಾಗಾಲ್ಯಾಂಡ್ ಇಂಥ ಪ್ರದೇಶಗಳಿಂದ ಬರ್ಮಾ ಮುಖಾಂತರ ಇಂಡೋನೇಷ್ಯಾ ಮುಖಾಂತರ ಬರತಕ್ಕ ಅಡಕೆಯನ್ನು ಹೆಚ್ಚು ಕಡಿಮೆ ಬಂದಾಗಿದೆ. ಒಂದೊಂದು ಅಂಶ ಅಲ್ಲಲ್ಲಿ ಇದೆ, ಇಲ್ಲಂತ ನಾನು ಸಹ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಿನ್ನೆ ತಾನೇ ಒಂದು ಮೇಲ್ ಬಂದಿದೆ, ನಾಗಾಲ್ಯಾಂಡಿನ ಲೇಡಿ ಒಬ್ಳು ಫೋನ್ ಮಾಡಿ ಹೇಳಿದ್ದಾಳೆ ಅಡಿಕೆ ಇಂಪೋರ್ಟ್ ಆಗ್ತಾ ಇದೆ, ಇಲ್ಲೀಗಲ್ ಆಗಿ ಬರ್ತಾ ಇದೆ, ಅಲ್ಲಿನ ಒಂದು ಬೆಸ್ಟ್ ಆಫೀಸರ್ ಅನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಬೇರೆ ಕಡೆಗೆ. ನಾನು ಇಮಿಡಿಯೇಟ್ ಕ್ಯಾಂಪ್ಕೋದಿಂದ ಮತ್ತು ಮ್ಯಾಂಪ್ಕೋಸ್, ತುಮ್ಕೋಸ್ ಮತ್ತು TSS ಎಲ್ಲ ನಮ್ಮ ಸಹಪಾಠಿಗಳಿದ್ದಾರೆ ಅಲ್ಲಿ ಅಧ್ಯಕ್ಷರುಗಳು, ಅವರಿಗೂ ಕೂಡ ಫೋನ್ ಮಾಡಿ ಹೇಳಿದೆ. ಇಮಿಡಿಯೇಟ್ ಆಗಿ ಪ್ರೈಮ್ ಮಿನಿಸ್ಟರ್ಗೆ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿಗೆ, ನಿರ್ಮಲಾ ಸೀತಾರಾಮನ್ಗೆ ಮತ್ತು ಅಸ್ಸಾಮಿನ ಚೀಫ್ ಮಿನಿಸ್ಟರ್, ಮುಖ್ಯವಾಗಿ ಅಸ್ಸಾಮಿನ ಚೀಫ್ ಮಿನಿಸ್ಟರ್ ಯಾಕೆ ಹೇಳ್ತೇವೆ ಅಂದ್ರೆ ಇವೆಲ್ಲವೂ ಗಡಿಯಿಂದ ಇಲ್ಲೀಗಲ್ ಆಗಿ ಬರತಕ್ಕ ಅಡೆಗಳು, ಒಳಗೆ ಬರಬೇಕಾದ್ರೆ ಅಸ್ಸಾಮಿನ ಗಡಿಯಿಂದ ಒಳಗೆ ಬರಬೇಕು, ಇದರ ನಿಯಂತ್ರಣ ಆಗಲೇಬೇಕಾಗಿದೆ. ಅದು ನಿಯಂತ್ರಣ ಆಗದಿದ್ರೆ ಪುನಃ ಅಡಿಕೆಯ ಅದ ಪತನ ಸ್ಟಾರ್ಟ್ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಒಂದ್ ರೀತಿಯ ಕಾಡು ಉತ್ಪತ್ತಿಯಾಗಿ ಬೆಳೀತಾರೆ, ಅವರಿಗೆ ಖರ್ಚು ಕಡಿಮೆ, ಮತ್ತೆ ಈ ರೇಟ್ ಅಲ್ಲಿ ಸಿಗ್ತಾ ಇಲ್ಲ. ಅದಕ್ಕಾಗಿ ಇಲ್ಲೀಗಲ್ ಅಡಿಕೆ ವ್ಯವಹಾರ ಈಗಲೂ ನಡೀತಾ ಇದೆ. ಇದನ್ನು ತಡೆಗಟ್ಟಲೇಬೇಕು. ಸರ್ಕಾರ ಇವತ್ತಿನವರೆಗೆ ಸಕ್ಸಸ್ ಆಗಿದೆ, ಮುಂದೆ ಸಹ ಸಕ್ಸಸ್ ಆಗಬಹುದೆಂಬ ಆಶಾಭಾವನೆ ನನಗಿದೆ. ನೀವು ಒಂದು ಮಾತನ್ನು ಹೇಳಿದ್ರೆ, ಅಡಿಕೆಯನ್ನೇ ನಂಬಿಕೊಂಡು ಇರಬೇಡಿ ಅನ್ನುವಂತಹ ಮಾತು ಬಹಳಷ್ಟು ವರ್ಷಗಳಿಂದ ನಾವು ಹೇಳ್ತಾ ಬಂದಿದ್ದೀವಿ ಅಂತ. ಆದರೂ ಕೂಡ ಈ ಮಿಶ್ರ ಬೆಳೆಯನ್ನು ನೋಡುವಾಗ, ಈಗ ಅಡಿಕೆ ತೋಟದಲ್ಲಿ ಕೊಕ್ಕೋ ಬೆಳೆಯನ್ನು ಬೆಳೀತಾ ಇದ್ದಂಥವರು ಅದು ಹೆಚ್ಚು ಲಾಭದಾಯಕ ಅಲ್ಲ, ಖರ್ಚು ಇದು ನಿರ್ವಹಣೆ ಮಾಡೋದು ಕೂಡ ಕಷ್ಟವಾಗ್ತದೆ, ಕಡಿದು ಬಿಡುವ ಅಂತ. ಹೇಗಿದೆ ಸದ್ಯದ ಪರಿಸ್ಥಿತಿ? ಸದ್ಯದ ಪರಿಸ್ಥಿತಿ ಕೊಕ್ಕೋ ಗಿಡ ಖಾಲಿಯಾಗಿದೆ. ಜನ ಅಡಿಕೆ ರೇಟ್ ಅನ್ನು ನೋಡಿದಾಗ, ಕಂಪೇರ್ ಮಾಡಿದಾಗ ಸತ್ಯ ಹೌದು, ಕೊಕ್ಕೋ ರೇಟ್ ಕಡಿಮೆ ಆಗ್ತದೆ. 40-50 ರೂಪಾಯಿ ಇದ್ರೆ ಲಾಭದಾಯಕ ಅಲ್ಲ. ಈಗ ಕ್ಯಾಂಪ್ಕೋದಿಂದ ಹೈಯೆಸ್ಟ್ ರೇಟ್ ನಲ್ಲಿ ಕಳೆದ ವರ್ಷ ಡ್ರೈ ಬೀನ್ಸ್ ನಾವು 183 ರೂಪಾಯಿ ರೇಟ್ ಕೊಟ್ಟಿದ್ದೇವೆ, ವೆಟ್ ಬೀನ್ಸ್ ಗೆ 63 ರೂಪಾಯಿ ಕೊಟ್ಟಿದ್ದೇವೆ. ಅದ್ರ ಮೇಲೆ ಅವರಿಗೆ ಪ್ರೋತ್ಸಾಹನ ಹೇಳಿ ಡ್ರೈ ಬೀನ್ಸ್ 4 ರೂಪಾಯಿ ಕೊಡ್ತಾ ಇದ್ದೇವೆ, ವೆಟ್ ಬೀನ್ಸ್ 1.5 ರೂಪಾಯಿ ಕ್ಯಾಂಪ್ಕೋದಿಂದ ಕೊಟ್ಟಿದ್ದೇವೆ. ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿಗೆ ಕೊಕ್ಕೋ ಬೀನ್ಸ್ ಬೇಕಾಗ್ತದೆ. ನಮ್ಮ ಕ್ರಷಿಂಗ್ ಕೆಪಾಸಿಟಿ ನಾವು ಹೆಚ್ಚು ಮಾಡ್ತಾ ಇದ್ದೇವೆ. ಈ ಪರಿಸ್ಥಿತಿಯಲ್ಲಿ ಈ ಅಡಿಕೆ ಧಾರಣೆಯಿಂದಾಗಿ ರೈತರು ಅಡಿಕೆ ಕೊಕ್ಕೋ ಗಿಡ ಕಡಿತಾ ಇದ್ದಾರೆ. ನಾವು ಆವಾಗ ಮನವಿ ಮಾಡ್ತಾ ಇದ್ದೇವೆ, ಸ್ವಲ್ಪ ಮಟ್ಟಿಗಿನ ನರ್ಸರಿ ಗಿಡಗಳನ್ನು ನಾವು ಹಂಚಿದ್ದೇವೆ. ಆದ್ರೂ ಜನ ಏನು ಇವತ್ತು ಈ ಮಿಶ್ರ ಬೆಳೆ ಅದರಲ್ಲಿ ಕೊಕ್ಕೋದಲ್ಲಿ ಆಸಕ್ತಿ ತೋರ್ತಾ ಇಲ್ಲ. ಕಾರಣ ಅಡಿಕೆ ಧಾರಣೆ ಅತಿ ಹೆಚ್ಚು ಹೋದ್ರಿಂದ ಆಲ್ ಆಫ್ ಎ ಸಡನ್ 2 ವರ್ಷದಲ್ಲಿ ಅದು 250-300 ರೂಪಾಯಿ ಅಡಿಕೆ, 530 ರೂಪಾಯಿ ಹಳೆ ಅಡಿಕೆ ಇದೆ, 450 ರೂಪಾಯಿ ಈಗ ಹೊಸ ಅಡಿಕೆ ಇದೆ. ಜನ ಸ್ವಾಭಾವಿಕವಾಗಿ ಅದರ ಬಗ್ಗೆ ಒಲವು ಜಾಸ್ತಿ ತೋರಿಸ್ತಾ ಇದ್ದಾರೆ. ಆದರೆ ನಮ್ಮ ನಿರಂತರ ಪ್ರಯತ್ನ ಇದೆ ಕ್ಯಾಂಪುದಿಂದ. ನಾವು ಇವಾಗ ಶ್ರಮಜೀವಿ ಟಿವಿ ಅಂತ ಒಂದು ಬೆಂಗಳೂರಿನವರು ನಮಗೆ ಸಿಕ್ಕಿದ್ದಾರೆ, ಉತ್ತರ ಕನ್ನಡದವರು. ಅವರ ಮುಖಾಂತರ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಕೊಕ್ಕೋ ಗಿಡಗಳನ್ನು ಹಂಚಿ ಇಲ್ಲೇ ಕೊಕ್ಕೋವನ್ನು ಬೆಳೆಸುವಂತ ಪ್ರಯತ್ನದಲ್ಲಿ ನಾವಿದ್ದೇವೆ. ಇವಾಗಲೇ ನಮ್ಮ ಎಂಬಡಿಯವರು ಅವರ ಹತ್ರ ಮಾತುಕತೆ ಆಡಿದ್ದಾರೆ, ಸೀಡ್ಲಿಂಗ್ಸ್ ಅನ್ನು ನಾವು ಕೊಡಲಿಕ್ಕೆ ಅವರಿಗೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಬಹುಶಃ ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ನಲ್ಲಿ ಆ ಶ್ರಮಜೀವಿ ಅವರೊಂದಿಗೆ ನಾವು ಟೈಅಪ್ ಮಾಡಿಕೊಂಡು ಕೊಕ್ಕೋ ಬೆಳೆಯ ಅದರ ಇಲ್ಲಿನ ಖರ್ಚಿಗಿಂತ ನಿಮಗೆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಬರ್ತದೆ, ಕ್ರಾಪ್ ಒಳ್ಳೇದು ಬರ್ತದೆ, ಅಲ್ಲಿ ಸ್ವಲ್ಪ ನೀರು ಕೊಟ್ಟರೆ ಕೊಕ್ಕೋ ಬೆಳೆ ಕ್ರಾಪ್ ನಮ್ಮ ಇಲ್ಲಕ್ಕಿಂತ ಹೆಚ್ಚು ಬರ್ತದೆ. ಈಗ ಉದಾಹರಣೆ ಹೇಳುವುದಾದ್ರೆ ಈಸ್ಟ್ ಗೋದಾವರಿ, ಆಂಧ್ರದ ಈಸ್ಟ್ ಗೋದಾವರಿಯಲ್ಲಿ ಕಂಡಾಪಟ್ಟೆ ಕ್ರಾಪ್ ಬರ್ತಾವು. ಈಗ ನಮಗೂ ಸಮೇತ ಫೀಡಿಂಗ್ ಆಗುದು ಈಗ ಆಂಧ್ರ ಬೀನ್ಸ್. ಆದ್ರೆ ಸಮಸ್ಯೆ ಆಂಧ್ರ ಬೀನ್ಸ್ ನಲ್ಲಿ ಏನಂದ್ರೆ ಆ ಬೀನ್ಸ್ ನಲ್ಲಿ ಸಣ್ಣ ಹೊಯ್ಗೆ ಕೂತ್ಕೊಳ್ತದೆ, ಅಲ್ಲಿಯ ವೆದರಿಗೆ ಡ್ರೈ ಮಾಡುವಾಗ ಸಮುದ್ರ ಬದಿಯಿಂದ ಬರತಕ್ಕಂಥ ಸಣ್ಣ ಹೊಯ್ಗೆ ಕಣಗಳು ಆ ಕೊಕ್ಕೋ ಬೀನ್ಸ್ ಮೇಲೆ ಕೂತು ಸ್ವಲ್ಪ ನಮಗೆ ಸಮಸ್ಯೆ ಆಗ್ತದೆ, ಅದನ್ನು ಕ್ಲೀನಿಂಗ್ ಮಾಡಲಿ ಪ್ರಾಬ್ಲಮ್ ಆಗ್ತದೆ. ಅದೇ ಉತ್ತರ ಕರ್ನಾಟಕದಲ್ಲಿ ಬೆಳೆದಿದ್ದರೆ ಅದು ಮುಂದೆ ಒಂದು ದಿನ ನಮಗೆ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿಯ ಒಂದು ಒಳ್ಳೆಯ ಹೊಂದಾಣಿಕೆ ಆಗ್ತದೆ ಅಂತ ನಾವು ಅದನ್ನು ತುಂಬ ಪ್ರಯತ್ನದಲ್ಲಿದ್ದೇವೆ. ಈಗ ಕೊಕ್ಕೋ ಬೆಳೆ ಬೆಳೆಸಲಿಕ್ಕೂ ಪ್ರಯತ್ನದಲ್ಲಿದ್ದೇವೆ. ಆದರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ರೈತರು ಹೆಚ್ಚು ಆಸಕ್ತಿ ತೋರ್ತಾ ಇಲ್ಲ, ಇದು ನಮ್ಮ ದೌರ್ಭಾಗ್ಯ ಅಂತ ಹೇಳಬಹುದು. ಹೌದು, ಒಂದು ಕಾಲದಲ್ಲಿ ಕೊಕ್ಕೋ ಬೆಳೆಯೂ ಕೂಡ ಅಡಿಕೆ ಬೆಳೆಗಾರನ ಆಧರಿಸಿರುವಂತ ಒಂದು ಬೆಳೆ ಅದು. ಇವತ್ತು ನಿಮಗೆ ಸುಳ್ಳ್ಯದಲ್ಲಿ ನೋಡಿದ್ರೆ ಅಡಿಕೆ ಯೆಲ್ಲೋ ಲೀಫ್ ಡಿಸೀಸ್ ಬಂದು ಹೌದು ತೋಟ ಹೋಗಿದೆ. ಪಾಪ ಅಲ್ಲಿನ ರೈತರು ಅಡಿಕೆ ಕೊಕ್ಕೋ ಅನ್ನು ತುಂಬಾ ನಂಬಿದ್ದಾರೆ, ಕೊಕ್ಕೋ ತುಂಬಾ ಹಾಕಿದ್ದಾರೆ, ಅವ್ರಿಗೆ ಕೊಕ್ಕೋ ಕ್ರಾಪ್ ಒಳ್ಳೇದು ಬರ್ತಾ ಇದೆ. ಸೊ ಕ್ಯಾಂಪ್ಕೋ ಅದ್ರ ಬಗ್ಗೆ ಸಹ ಆ ಭಾಗದ ರೈತರಿಗೆ ಇದು ಮಾಡ್ಲಿಕ್ಕೆ ತುಂಬಾ ನಾವು ಸಹಕಾರಿಯಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನೊಂದು ಸಹಜವಾಗಿ ಇರುವಂತಹ ಒಂದು ಬೆಳೆ ಅಂತಂದ್ರೆ ಕಾಳು ಮೆಣಸು, ಅಡಿಕೆ ಜೊತೆ ಜೊತೆಗೆ ಬೆಳೆಯುವಂತಹದ್ದು, ಇದರ ಒಂದು ಪರಿಸ್ಥಿತಿ ಹೇಗಿದೆ? ಕಾಳು ಮೆಣಸಿನ ದರ ಸಹ ಉತ್ತಮ ಏರಿದೆ, 550-600 ಒಂದು ಹಂತದವರೆಗೆ ಹೋಗಿ ಈಗ ವಾಪಸ್ 500 ಆಸ್ಪಾಸ್ ಗಡಿಯಲ್ಲಿ ಇದೆ. ಯಾವಾಗ ವಿಯೆಟ್ನಾಮಿನ ಕಾಳು ಮೆಣಸು ಇಲ್ಲಿಗಲ್ ಆಗಿ ಭಾರತಕ್ಕೆ ಬಾರದೇ ಇದ್ರೆ ಈ ದರ ಸ್ಥಿರತೆ ನಿಲ್ತದೆ, ಇಲ್ಲಿಗಲ್ ಆಗಿ ಬಂದ್ರೆ ಸ್ವಲ್ಪ ಇದು ಕಷ್ಟ ಉಂಟು. ಆದ್ರೆ ರೈತರಿಗೆ ಸಮಸ್ಯೆ ಈಗ ಅಂದ್ರೆ ಈ ಅಡಿಕೆ ಧಾರಣೆ ಏರಿದೆ, ಗುಡ್ಡೆ ಗುಡ್ಡೆಗಳಲ್ಲಿ ಅಡಿಕೆ ತೋಟ ಆಗಿದೆ, ಕೂಲಿ ಆಳುಗಳ ಸಮಸ್ಯೆ ಎದುರಾಗ್ತದೆ. ಕೆಲವು ಪ್ರದೇಶಗಳಲ್ಲಿ ಬೇಕಾದ ಹಾಗೆ ಕೂಲಿಗಳ ಸಮಸ್ಯೆ ಇಲ್ಲ. ಈಗ ಕಾಳುಮೆಣಸು ಕೊಯ್ಯುವ ಟೈಮ್ ಈಗ ಹಣ್ಣಾಗ್ತಾ ಇದೆ, ಇಮಿಡಿಯೇಟ್ ಕೊಯ್ಬೇಕು. ನೀವು ಇಮಿಡಿಯೇಟ್ ಕೊಯ್ದಿದ್ರೆ ಪ್ರಾಬ್ಲಮ್ ಏನಂದ್ರೆ ಕಾಳುಮೆಣಸು ಉದುರುತ್ತದೆ, ಕದ್ರು ಬೆಳೆದು ಹೋಗ್ತದೆ ಅದರ ಉಡಿ ಚೊಟ್ಟು, ಅವಾಗ ನಿಮ್ಮ ಕ್ರಾಪ್ ನಿಮ್ಗೆ ಟೋಟಲ್ ಇನ್ಕಮ್ ನಲ್ಲೂ ಲಾಸ್ ಬರ್ತದೆ. ಈಗ ಒಂದು ಸಮಸ್ಯೆ ಕೂಲಿ ಆಳುಗಳ ಬಿಟ್ಟರೆ ಕಾಳು ಮೆಣಸಲ್ಲಿ ಸಣ್ಣ ಪುಟ್ಟ ವಿಲ್ಟ್ ರೋಗ ಇದೆ, ಬಹಳ ವರ್ಷದಿಂದ ಬರ್ತಾ ಇದೆ, ಬರ್ತದೆ ಕಸಿ ಗಿಡ ನೆಟ್ಟಾಗ ಬರ್ತದೆ, 3 ವರ್ಷದಲ್ಲಿ ಕ್ರಾಪ್ ಬರ್ತದೆ, ಅದೊಂದು ಒಳ್ಳೆ ಉತ್ಪತ್ತಿ ರೈತರಿಗೆ. ಈಗ ಅದಕ್ಕೂ ಸರಿಯಾದ ಒಂದು ಗೊಬ್ಬರವನ್ನು ನಿರ್ವಹಿಸಿದ್ರೆ ಅಡಿಕೆ ಮರ ಕೊಟ್ಟಾಗೆ ಮಾಡಿದ್ರೆ ಉತ್ತರ ಕನ್ನಡದಲ್ಲಿ ಭಾರಿ ಒಳ್ಳೆ ಕ್ರಾಪ್ ಬೆಳೆದವರು ಇದ್ದಾರೆ, ನಮ್ಮಲ್ಲೇ ಕೆಲವರು ಇದ್ದಾರೆ, ಒಳ್ಳೆ ಕ್ರಾಪ್ ಬರ್ತದೆ, ಒಳ್ಳೆ ಇನ್ಕಮ್ ಬರ್ತಾ ಉಂಟು ಅವರಿಗೆ. ಕಾಳುಮೆಣಸು ಅಲ್ಲದೆ ತೆಂಗು ಕೂಡ ಪೂರಕವಾಗಿ ರೈತರ ಕೈ ಹಿಡಿತದೆ ಅಂತ ಹೇಳಿ, ಕ್ಯಾಂಪ್ಕೋ ಕೂಡ ತೆಂಗು ಖರೀದಿಗೆ ಇತ್ತೀಚೆಗೆ ಕಾಲಿಟ್ಟಿದೆ, ಈ ಬಗ್ಗೆ ಹೇಳಿ. ನಮ್ಮ ಆಡಳಿತ ಮಂಡಳಿಯ ಒಂದು ನಿರ್ಣಯದಂತೆ ನಾವು ಪುತ್ತೂರಿನ ಚಾಕ್ಲೇಟ್ ಫ್ಯಾಕ್ಟರಿಯಲ್ಲಿ ಪ್ರಾಯೋಗಿಕವಾಗಿ ಪ್ರಥಮ ಹಂತದಲ್ಲಿ ಕೇವಲ ತೆಂಗಿನ ಎಣ್ಣೆಯನ್ನು ಮಾತ್ರ ತಯಾರಿ ಮಾಡುವಂತ ಚಿಂತನೆ ಮಾಡಿದ್ದೇವೆ. ಇವಾಗಲೇ ಅದರ ಮಿಷಿನರಿ ಗಾಣ ಇರಬಹುದು, ಎಕ್ಸ್ಪೆಲ್ಲರ್ ಇರಬಹುದು, ಅದಕ್ಕೆ ಬೇಕಾದ ಟ್ಯಾಂಕ್ ಸ್ಟೀಲ್ ಟ್ಯಾಂಕ್ ಅದಕ್ಕೆ ಟೆಂಡರ್ ಕರೆಯುವ ಪ್ರಕ್ರಿಯೆ ನಡೀತಾ ಇದೆ. ನಮ್ಮ ಉದ್ದೇಶ ಅಷ್ಟೇ, ತೆಂಗು ಮಾರುಕಟ್ಟೆಯಲ್ಲಿ ಅದು ಸ್ಥಿರತೆ ಇಲ್ಲ, ಅದಕ್ಕೆ ಒಂದು ಸ್ಥಿರತೆ ಕೊಡಬೇಕು. ರೈತರಿಗೆ ಅದರಿಂದ ಇಂಡೈರೆಕ್ಟ್ ಆದ ಒಂದು ಸಣ್ಣ ಮಟ್ಟದ ಸಹಾಯ ಕ್ಯಾಂಪ್ಕೋದ ವತಿಯಿಂದ ಆಗಬೇಕೆಂಬ ಉದ್ದೇಶದಿಂದ ಆ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಆದರೆ ದುರದೃಷ್ಟವಶಾತ್ ಇವತ್ತು ತೆಂಗಿನಕಾಯಿ ಬೆಲೆ ಒಂದೇ ಒಂದು ಸ್ಟ್ಯಾಂಡರ್ಡ್ ರೇಟ್ ಇಲ್ಲ, ಕಾರಣ ಗೊತ್ತಿಲ್ಲ. ಎಣ್ಣೆ ರೇಟ್ ಹೆಚ್ಚಿದೆ, ಪಾಮ್ ಆಯಿಲ್ ಇಂಟರ್ನ್ಯಾಷನಲ್ ಪಾಮ್ ಆಯಿಲ್ ರೇಟು ಮೊನ್ನೆಯಿಂದ ಒಂದು 200 ರೂಪಾಯಿ ಕಮ್ಮಿ ಆಗಿದ್ ಬಿಟ್ರೆ ಇಲ್ಲ, ಎಣ್ಣೆ ಕಂಡಾಬಟ್ಟೆ ರೇಟಿಗೆ ಹೋಗಿದೆ. ಅದೇ ಪರ್ಸೆಂಟೇಜ್ ನಮ್ಮ ತೆಂಗಿನ ಎಣ್ಣೆಗೆ ಹೋಗಬೇಕಿತ್ತು. ಆದರೆ ಒಂದು ಬಹುಶಃ ತೆಂಗಿನ ಎಣ್ಣೆಯಲ್ಲಿ ಒಂದೇನಂದ್ರೆ ಇಮಿಡಿಯೇಟ್ ಕನ್ಸಂಪ್ಷನ್ ಮಾಡಬೇಕು, ಅದರ ಪದಾರ್ಥಗಳನ್ನು ಮಾಡಿ ಬಹಳ ತಿಂಗಳುಗಟ್ಟಲೆ ಇಡ್ಲಿಕ್ಕೆ ಆಗುತ್ತಿಲ್ಲ. ಅದೇ ಪಾಮ್ ಆಯಿಲ್ನಲ್ಲಿ ನೀವೊಂದು ಏನಾದರೂ ಚಿಪ್ಸ್ ಮಾಡಿದ್ರೆ ಅಥವಾ ಮನೆಯಲ್ಲಿ ಏನಾದರೂ ತಿಂಡಿ ಮಾಡಿದ್ರೆ 2 ತಿಂಗಳಿಟ್ಟರಷ್ಟು ಪಕ್ಕ ಹಾಳಾಗುವುದಿಲ್ಲ. ಇವತ್ತು ಈ ಕೊರೋನಾದಿಂದಾಗಿ ಡೆಸಿಕೇಟೆಡ್ ಪೌಡ್ರಿಗೆ ಏನು ಬೇಡಿಕೆ ಇದೆ ಗಲ್ಫ್ ಕಂಟ್ರಿಯಲ್ಲಿ ಅದು ಬಹಳ ಕಡಿಮೆ ಆಗಿದೆ. ಉತ್ತರ ಭಾರತದಲ್ಲಿಯೂ ಎಸ್ಪೆಷಲಿ ಗುಜರಾತ್ನಲ್ಲಿ ಡೆಸಿಕೇಟೆಡ್ ಕೋಪ್ರಾ ತೆಂಗಿನ ಹುಡಿಗೆ ಭಾರಿ ಬೇಡಿಕೆ ಇತ್ತು, ಈಗ ಅದು ಕುಸಿದಿದೆ. ಸ್ವಾಭಾವಿಕವಾಗಿ ತೆಂಗಿನಕಾಯಿ ಧಾರಣೆ ಬಹಳ ಕಡಿಮೆ ಆಗಿದೆ. ಬಹುಶಃ ಇನ್ನೊಂದು 6 ತಿಂಗಳಲ್ಲಿ ನಾವು ನಮ್ಮ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೇವೆ. ನಮ್ಮ ಉದ್ದೇಶ ಇಷ್ಟೇ, ಸಾಧ್ಯ ಆದ ಒಳ್ಳೆ ದರ ರೈತರಿಗೆ ಕೊಡಬೇಕು, ಲಾಭ ಕಡಿಮೆ ಆದರೂ ಅಡ್ಡಿಲ್ಲ. ನಮ್ಮ ಬ್ರ್ಯಾಂಡಿನಲ್ಲಿ ಕ್ಯಾಂಪ್ಕೋ ಬ್ರ್ಯಾಂಡ್ನಲ್ಲಿ ಕನ್ಸ್ಯೂಮರ್ ಪ್ಯಾಕೆಟ್ನಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಚಾಕ್ಲೇಟ್ನೊಟ್ಟಿಗೆ ಈ ಎಣ್ಣೆಯನ್ನು ಸರಬರಾಜು ಮಾಡುವ ಚಿಂತನೆ ನಮ್ಮದು. ಅದರ ಬಗ್ಗೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಬಹುಶಃ ಈ ತೆಂಗಿನ ಉತ್ಪಾದನೆಗೆ ಸಂಬಂಧಪಟ್ಟು ಹೇಳುವುದಿದ್ರೆ ಮಂಗಗಳ ಕಾಟವು ಕೂಡ ಬಹಳಷ್ಟು ರೈತರನ್ನ ಕಾಡ್ತಾ ಇದೆ. ಈ ಬಗ್ಗೆ ಏನಾದರೂ ಪ್ರಯತ್ನ ಮಾಡಬಹುದಾ? ಏನು ಪ್ರಯತ್ನ ಮಾಡೋದು ಗೊತ್ತಿಲ್ಲ. ಮಂಗಗಳಿಗೆ ಮನುಷ್ಯರಿಗೆ ಹೆದರುದಿಲ್ಲ, ಮೊದಲು ಬಹಳ ಹೆದರುತ್ತಿತ್ತು, ಮನುಷ್ಯರು ಬಂದ್ರೆ ಓಡ್ತಿತ್ತು, ಈಗ ಹಾಗಲ್ಲ. ತೆಂಗಿನ ಮರದ ಮಧ್ಯೆ ಹೋಗಿ ಕೂತ್ಕೊಂಡು ಬಿಟ್ರೆ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ. ಇದು ನನ್ನ ಸ್ವಂತ ಅನುಭವ. ನನಗೊಂದು 750 ತೆಂಗಿನ ಮರ ಉಂಟು. ಡೈಲಿ ಬೆಳಗಾತ 6-6.5 ಗಂಟೆಗೆ ಹೋದ್ರೆ ತೋಟಕ್ಕೆ ಹೋದ್ರೆ ಮಂಗ ತೆಂಗಿನ ಮರ ಇರ್ತದೆ. ಒಂದು ಸಲ ಬಂದ್ರೆ 100-150 ಬಂಡ ತೆಗಿತದೆ. ಒಟ್ಟು ತೋಟ ನೋಡಿದ್ರೆ ಭಾರಿ ನೋವಾಗ್ತದೆ ಮನಸ್ಸಿಗೆ. ಹೆಲ್ಪ್ಲೆಸ್ ಆಗಿದ್ದೇವೆ ನಾವು. ಸರ್ಕಾರ ಏನಾದ್ರೂ ಮಾಡಬೇಕು. ಸುಮ್ಮನೆ ಹೇಳ್ತಾರೆ ಮಂಕಿ ಪಾರ್ಕ್ ಮಾಡ್ತೇವೆ, ಅದು ಮಾಡ್ತೇವೆ, ಇದೆಲ್ಲ ಪ್ರಾಕ್ಟಿಕಲ್ ಆಗುದು. ಪ್ರಾಯೋಗಿಕವಾಗಿ ಎಲ್ಲೂ ಮಾಡ್ಲಿಲ್ಲ. ಅವರು ಭಾಷಣ ಮಾಡ್ತಾ ಹೋಗ್ತಾ ಇದ್ದಾರೆ ಎಲ್ಲಾ ಮಂತ್ರಿಗಳು. ಇದು ಭಾರಿ ನೋವಿನ ವಿಚಾರ. ಇದಕ್ಕೆ ಯೋಚನೆ ಮಾಡಬೇಕಾದಂತ ತಜ್ಞರು ಯಾರಿದ್ದಾರೆ ಅವರು ಅದನ್ನು ಮಾಡಿ ಜನರಿಗೆ ಸಹಕಾರ ಆಗುವಂತ ವ್ಯವಸ್ಥೆ ಮಾಡಬೇಕಾಗ್ತದೆ. ಆದ್ರೆ ಇಲ್ಲಿ ನಾನು ನೋಡುದು ಮಂಗಗಳ ಉಪದ್ರಕ್ಕಿಂತ ನಾವು ಮಂಗಗಳಿಗೆ ಕೊಟ್ಟ ಉಪದ್ರದಿಂದಾಗಿ ಮಂಗಗಳು ನಮ್ಮ ತೋಟಕ್ಕೆ ಬರ್ತವೆ. ಇವತ್ತು ಕಾಡು ಕಡಿದು ನಾಶ ಆಗಿದೆ. ಕಾಡಿನಲ್ಲಿ ಎಲ್ಲೂ ಹಣ್ಣಂಪಲು ಸಿಕ್ಕುವುದಿಲ್ಲ. ಅದು ಸ್ವಾಭಾವಿಕವಾಗಿ ಆದ್ರೆ ಹೊಟ್ಟೆಗೋಸ್ಕರ ಅದು ನಮ್ಮ ತೋಟಗಳಿಗೆ ಬರ್ತಾ ಇದೆ. ಇದಕ್ಕೆ ಎಲ್ಲರೂ ಅನುಭವಿಸಬೇಕಾಗ್ತದೆ. ನಾನು ಉಪಯೋಗ ಸರ್ಕಾರಿ ಜಾಗದಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರು, ಮತ್ತೊಬ್ಬರು ಅದನ್ನು ಕಡಿದು ಹಾಳು ಮಾಡಿದಾಗ ಮಂಗಗಳಿಗೆ ವಾಸಸ್ಥಳ ಇಲ್ಲ. ಈಗ ಇದು ನಿಜವಾದ ಲೆಕ್ಕಾಚಾರ ಹಾಕಬೇಕಾದ ಪರಿಸ್ಥಿತಿ. ಈಗ ಮುಂದೆ ಏನು ಮಾಡಬಹುದು ಎಂಬ ಚರ್ಚೆಗಳು ನಡೀತಾ ಇದೆ. ಅದು ಚರ್ಚೆಗಳಾಗಿ ಮುಂದೆ ಹೋಗ್ತಾ ಇದೆ. ಪರಿಹಾರ ಇನ್ನೂ ಸಿಗಲಿಲ್ಲ. ಕಾನೂನೇ ಉತ್ತರ ಹೇಳಬೇಕು. ಸರಿ, ಈಗ ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು ಉತ್ಪಾದಕರು ಮತ್ತು ಗ್ರಾಹಕರು ಇವರ ನಡುವೆ ನೇರ ಒಂದು ಸಂಪರ್ಕ ಇರಬೇಕು ಅಂತ. ಈ ನಿಟ್ಟಿನಲ್ಲಿ ರೈತ ಉತ್ಪಾದಕ ಕಂಪನಿಗಳು ಸಾಕಷ್ಟು ಕೆಲಸ ಮಾಡ್ತಾ ಇದೀವಿ ಅಂತ ಕೇಳಿದೀವಿ, ಇದರ ಬಗ್ಗೆ ಹೇಳಿ. ಖಂಡಿತ ಒಂದು ಒಳ್ಳೆ ಬೆಳವಣಿಗೆ. ಕೇಂದ್ರ ಸರ್ಕಾರ ಅದಕ್ಕೆ ಉತ್ತೇಜನ ಕೊಡ್ತಾ ಇದೆ. ಇದು ನಿಜವಾಗಿ ಜನರು ಅವರೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಜನರು ಅವರೊಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಿದರೆ ನಿಜವಾಗಿ ನಮ್ಮ ರೈತರಿಗೆ ಒಳ್ಳೆ ಒಂದು ಬೆಂಬಲ ಮುಂದಿನ ದಿನದಲ್ಲಿ ಸಿಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇತ್ತೀಚೆಗೆ ಪುತ್ತೂರು ಬಂಟ್ವಾಳದಲ್ಲಿ ಒಂದು ತೆಂಗು ಬೆಳೆಗಾರರ ಒಂದು ಫಾರ್ಮರ್ಸ್ ಒಂದು ಅಸೋಸಿಯೇಷನ್ ಆಗಿದೆ. ಅವರ ಯೋಜನೆ ಭಾರಿ ದೊಡ್ಡದುಂಟು. ಎಲ್ಲಾ ಪ್ರೊಡಕ್ಷನ್ ಅವರು ಮಾಡಲಿಕ್ಕಿದ್ದಾರೆ ಮತ್ತು ತೆಂಗು ಬೆಳೆಗಾರರಿಗೆ ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೊಡುವಂತ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಇವಾಗಲೇ ಅಲ್ಲಲ್ಲಿ ಬ್ಯಾನರ್ ಹಾಕಿದ್ದಾರೆ, ಪ್ರಚಾರ ಕೊಟ್ಟಿದ್ದಾರೆ. ಅದು ನಿಜವಾಗಿ ಪ್ರಾಮಾಣಿಕವಾಗಿ ಅವರಿಂದ ಕೆಲಸ ಆದರೆ ಖಂಡಿತ ತೆಂಗು ಬೆಳೆಗಾರರಿಗೆ ಸಹಕಾರಿಯಾಗುವಂತ ಒಂದು ವ್ಯವಸ್ಥೆ. ಹೇಗೆ ಅಡಿಕೆಗೆ ಕ್ಯಾಂಪ್ಕೋದಂತ ಸಂಸ್ಥೆ ಮ್ಯಾಂಕೋಸ್ಅಂತ ಸಂಸ್ಥೆಗಳು ಕೆಲಸ ಮಾಡ್ತದೆ ಅದೇ ರೀತಿ ಅವರು ಮಾಡಿದರೆ ಖಂಡಿತ ತೆಂಗು ಬೆಳೆಗಾರರಿಗೂ ಪ್ರಯೋಜನ, ಒಂದು ಎಸ್ಟಾಬ್ಲಿಷ್ಡ್ ಒಂದು ಸಂಸ್ಥೆ, ಒಂದು ಎಲ್ಲ ಒಂದು ಇಂಡಸ್ಟ್ರಿ ಒಂದೇ ಕಡೆ ಮಾಡಿದ್ರಿಂದ ರೈತರಿಗೆ ಒಂದು ಧೈರ್ಯ ಬರ್ತದೆ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಆಗ್ತದೆ. ಅದು ಭಾರಿ ಒಳ್ಳೆ ಲಕ್ಷಣ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಕರಾವಳಿ ಜಿಲ್ಲೆಯಲ್ಲಿ, ಆದರೆ ಮೇಲೆ ಹೋದ್ರೆ ನಿಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಫ್ ಪಿ ಒಗಳು ತುಂಬಾ ಕೆಲಸ ಮಾಡ್ತಾರೆ. ಬೇರೆ ಬೇರೆ ಈಗ ಒಂದು ಹೂವಿನ ವ್ಯಾಪಾರ ಇರಬಹುದು, ಅವರದ್ದೇ ಒಂದು ಎಫ್ ಪಿ ಒಗಳಾಗಿದೆ. ದ್ರಾಕ್ಷಿ ಬೆಳೆಗಾರರದ್ದು ಅವರದ್ದೇ ಎಫ್ ಪಿ ಒಗಿದೆ. ಅದರಿಂದ ತುಂಬಾ ಜನರಿಗೆ ಹೆಲ್ಪ್ ಆಗಿದೆ. ವಿಶೇಷವಾಗಿ ಈ ನಿಮ್ಮ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ತುಂಬಾ ಸಹಕಾರಿ ಆ ಸಂಸ್ಥೆಗಳಿಂದ ಆಗ್ತಾ ಇದೆ. ಇದು ನಮ್ಮಲ್ಲೂ ಹೆಚ್ಚಾದ್ರೆ ಒಳ್ಳೇದಂತ ನನ್ನ ಭಾವನೆ. ಖರ್ಚು ಕಡಿಮೆ ಮಾಡುವಂತಹದ್ದು ಹಾಗೂ ಮಾರುಕಟ್ಟೆಯ ಮೂಲಕ ಹೆಚ್ಚಿನ ಲಾಭ ಪಡೆಯಬಹುದು. ಮತ್ತೆ ಒಂದು ಆರ್ಗನೈಸೇಷನ್ ಇರುವಾಗ ಅಲ್ಲಿ ಒಂದು ಮಾರುಕಟ್ಟೆ ನಿಯಂತ್ರಣಕ್ಕೆ ತಗೊಳ್ಳುವಂತ ಶಕ್ತಿ ಅವರಿಗೆ ಬರ್ತದೆ. ಒಬ್ಬ ವ್ಯಕ್ತಿಗೆ ಆಗುದಿಲ್ಲ, ಒಂದು ಶಕ್ತಿ ಆಗಬೇಕಾದ್ರೆ ನಮ್ಗೆ ಒಂದು ಸಂಘಟನೆ ಬೇಕಾಗ್ತದೆ. ಆ ಸಂಘಟನೆ ಇವತ್ತು ಬಂಟ್ವಾಳದ ತೆಂಗು ಬೆಳೆಗಾರ ಒಂದು ಎಫ್ ಪಿ ಒ ಏನಿದೆ ಅವ್ರು ಮಾಡ್ಯಾರು ಅಂತ ಆಶಾ ಭಾವನೆ ಇದೆ ನನಗೆ. ಈಗ ಎಲ್ಲ ಕ್ಷೇತ್ರಗಳ ಹಾಗೆ ಕೃಷಿ ಕ್ಷೇತ್ರವೂ ಕೂಡ ಕುಶಲಕರ್ಮಿಗಳ ಒಂದು ಕೊರತೆಯನ್ನ ಎದುರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಯಾಂತ್ರೀಕರಣಕ್ಕೂ ಕೂಡ ಪ್ರಯತ್ನಗಳು ನಡೆದಿದೆ ಅಂತ ಕೇಳಿದ್ವಿ. ಇತ್ತೀಚೆಗಂತೂ ಈ ಮದ್ದಿನ ಸಿಂಪರಣೆ ಮಾಡುವಂತಹದ್ದಾಗ್ಬೋದು ಅಥವಾ ಕೊಯ್ಲು ಮಾಡುವಂತಹದ್ದಾದ್ರು ಇದಕ್ಕೆ ಫೈಬರ್ ದೋಟಿಗಳ ಒಂದು ಉಪಯೋಗದ ಬಗ್ಗೆ ತರಬೇತಿಯನ್ನು ಕೂಡ ನೀಡುವಂತಹ ಒಂದು ಪ್ರಯತ್ನವನ್ನ ಕ್ಯಾಂಪ್ಕೋ ಮಾಡಿದೆ ಅಂತ ಕೇಳಿದ್ವಿ, ಈ ಬಗ್ಗೆ ಹೇಳಿ. ಕಾರ್ಬನ್ ಫೈಬರ್ ದೋಟಿ ಅಂತ ಒಂದು ಮಾರ್ಕೆಟ್ ನಲ್ಲಿ ಬರ್ತಾ ಇದೆ. ಅದರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಅದು ತೂಕ 4-5 ಕೆಜಿ, ಅದು 60-70 ಹೈಟಿನವರೆಗೂ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಉಂಟು, ಎಳ್ಕೊಂಡು ಹೋಗ್ತದೆ. ನೀವು 20 ಅಡಿಕೆ ಮರಕ್ಕೂ ಔಷಧಿ ಹೊಡಿಬಹುದು, 20 ಮರದ ಅಡಿಕೆಯನ್ನು ಕೊಯ್ಬಹುದು, ವ್ಯವಸ್ಥೆ ಉಂಟು ಅದರಲ್ಲಿ. ಅದು ನೀವು 70 ಆದಾಗಲೂ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಅಭ್ಯಾಸ ಮಾಡಿದರೆ ಅದರಲ್ಲಿ ಅಡಿಕೆ ಕೊಯ್ಲಿಕ್ಕೂ ಆಗ್ತದೆ, ಔಷಧಿ ಸಿಂಪಡಣೆ ಮಾಡಲಿಕ್ಕೂ ಆಗ್ತದೆ. ತಾವು ಹೇಳಿದಾಗೆ ಈ ಅಡಿಕೆ ಮರ ಹೊತ್ತುವರಿಗೆ ಸ್ವಲ್ಪ ನೈಪುಣ್ಯತೆ ಬೇಕಾಗ್ತದೆ. ಇವಾಗ ಇದೊಂದು ನಾವು ಸಹ ಕ್ಯಾಂಪ್ಕೋದ ವತಿಯಿಂದ ಒಂದು ಕೌಶಲ್ಯ ಪಡೆ ಅಡಿಕೆ ಬೆಳೆಗೆ ಒಂದು ಕೌಶಲ್ಯ ಪಡೆಯಲ್ಲಿ ತಯಾರು ಮಾಡಿ ನಾವೇ ಅದರ ಖರ್ಚು ವೆಚ್ಚವನ್ನು ವಿವರಿಸಿ ವಿಟ್ಲ ಸಿಪಿಸಿ ಅವರೊಂದಿಗೆ ಜೊತೆಗೂಡಿ ಮೊನ್ನೆ 11 ನಾವು ವಿಟ್ಲದಲ್ಲಿ ಒಂದು ಇದು ಮಾಡಿದ್ದೆ ಕೆಲಸ ತರಬೇತಿ ಕಾರ್ಯಕ್ರಮ. ಅದರಲ್ಲಿ ಒಂದು 19 ಜನ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ 3 ವ್ಯವಸ್ಥೆ, ಊಟ ವಸತಿ ಪ್ರತಿಯೊಂದು, ಅವರಿಗೆ ಬೇಕಾದ ಹೆಲ್ಮೆಟ್ ಡ್ರೆಸ್ಸು ಎಲ್ಲವೂ ಕ್ಯಾಂಪ್ಗೋ ವತಿಯಿಂದ ನಾವು ಬರೆಸಿದ್ದೇವೆ. ಕಾರಣ ಇಷ್ಟೇ, ಈ ನೈಪುಣ್ಯ ಹೊಂದುವರ ಸಂಖ್ಯೆ ಹೆಚ್ಚಾದಾಗ ಇಲ್ಲಿನ ಈ ಸಮಸ್ಯೆಗೆ ಪರಿಹಾರ ಸಿಗಬಹುದೆಂಬ ಒಂದು ಆಶಾಭಾವನೆ. ಇದರಲ್ಲಿ ನಮ್ಮ ಶ್ರೀ ಪಟ್ರಿ ಅವರು ಅಂತ ತಾವು ಕೇಳಿರಬಹುದು, ಅಡಿಕೆ ಪತ್ರಿಕೆ ಪಟ್ರಿ ಅವರು, ಅವರು ಬಹಳ ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿರತಕ್ಕಂಥ ಕೋಆಪರೇಟಿವ್ ಸೊಸೈಟಿ ಏನಿದೆ ಅವರ ಮುಖೇನ ಈ ಕೆಲಸ ಮುಂದುವರಿಯಬೇಕೆಂಬ ಒಂದು ಚಿಂತನೆ ಕ್ಯಾಂಪ್ಗೋದ ವತಿ ಇದೆ. ಪಡ್ರೆಯವರು ಆ ಕೆಲಸ ಮಾಡ್ತಾ ಇದ್ದಾರೆ. ಈವಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂದು 3-4 ಸೊಸೈಟಿಯವರು ಇದರ ಬಗ್ಗೆ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಪುಣಚದಲ್ಲಿ ಕೂಡ ಆಗಿದೆ. ಇದು ಬಹುಶಃ ಒಂದು ಒಳ್ಳೆ ಆಶಾದಾಯಕ ಬೆಳವಣಿಗೆ. ಇದರಲ್ಲಿ ನಮಗೆ ಒಂದೇ ಒಂದು ಸಣ್ಣ ತೊಂದರೆ ಏನಂದ್ರೆ ಎಲೆಕ್ಟ್ರಿಕ್ ವೈರ್ ಇದ್ದಲ್ಲಿ ಅದು ಸ್ವಲ್ಪ ಜಾಗ್ರತೆ ಮಾಡಬೇಕು, ಬಿಟ್ಟರೆ ಜೀವಹಾನಿ ಇಲ್ಲ, ಪೆಟ್ಟಾಗುವುದಳು ಏನಿಲ್ಲ. ಒಂದು ಕಾರ್ಬನ್ ಫೈಬರ್ ದೋಟಿ ಸ್ವಲ್ಪ ಕಾಸ್ಟ್ಲಿ ಉಂಟು ಇವತ್ತು, ವ್ಯಕ್ತಿಗತವಾಗಿ ಖರೀದಿ ಮಾಡಬೇಕಾಗಿಲ್ಲ, ಇಲ್ಲ ಒಂದು ಗುಂಪಾಗಿ ಮಾಡಬಹುದು, ಸೊಸೈಟಿಯಿಂದ ಮಾಡಬಹುದು. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೊಸೈಟಿಯವರೇ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಸಾಲ ಕೊಟ್ಟು ಅಲ್ಲಿನ ಹುಡುಗರನ್ನು ತರಬೇತಿ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಒಂದು ರೀತಿಯಲ್ಲಿ ಅಡಿಕೆ ಬೆಳೆಗಾರರಿಗೆ ಒಂದು ಖುಷಿ ಕೊಡುವಂತ ವಿಚಾರ. ಮುಂದಿನ ದಿನಗಳಲ್ಲಿ ಇದು ಖಂಡಿತ ಪ್ರಯೋಜನ ಆಗ್ತದೆ ಅಂತ ನನಗೂ ಆಶಾಭಾವನೆ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಅಡಿಕೆ ಬೆಳೆಗಾರರಿಗೆ ನಿಮ್ಮ ಒಂದು ಸಂದೇಶ? ನನ್ನ ಸ್ಪಷ್ಟ ಸಂದೇಶ ನಾನು ಯಾವಾಗಲೂ ಸಿಕ್ಕಿದಾಗೆಲ್ಲ ಹೇಳ್ತೇನೆ ಭಾಷಣದಲ್ಲಿ, ಆದ್ರೆ ಇಷ್ಟು ನಮ್ಮ ಮಾತನ್ನು ಅವ್ರು ತಗೊಳ್ತಾರೆ, ಯಾಕಂದ್ರೆ ಅವರೆಲ್ಲ ಅನುಭವಿಗಳು. ಹೌದು, ಇವತ್ತು ಕೃಷಿ ಅಡಿಕೆ ಕೃಷಿ ಮಾಡತಕ್ಕಂತ ನಮ್ಮ ಹಿರಿಯರು ಯಾರಿದ್ದಾರೆ ನಮ್ಗಿಂತ ಅನುಭವ ಹೆಚ್ಚಿದ್ದು. ವಾರಣಾಸಿ ಸುಬ್ರಾಯ ಭಟ್ರ ಕಾಲದಲ್ಲಿ ಈ ಕ್ಯಾಂಪ್ಕೋ ಸಂಸ್ಥೆ ಹುಟ್ಟು ಹಾಕಿದ ವಾರಣಾಸಿ ಸುಬ್ರಾಯ ಭಟ್ರು ಈ ಮಾತನ್ನು ಹೇಳ್ತಾ ಇದ್ರು, ಬರೀ ಅಡಿಕೆಯನ್ನು ನಂಬಿಡಿ, ಮಿಶ್ರ ಬೆಳೆ ಮಾಡಿ, ಒಂದಲ್ಲ ಒಂದಿವಸ ಅಪಾಯ ಬರ್ತದೆ, ಇದು ಒಳ್ಳೇದಲ್ಲ ಲಕ್ಷಣ ಎಂಬ ಮಾತನ್ನು 1973 ವಾರಣಾಸಿಯವರು ಸುಬ್ರಾಯ ಭಟ್ರು ಹೇಳಿದ್ದಾರೆ, ಜನ ಕೇಳಿದ್ದಾರೆ. ಅಡಿಕೆ ತೋಟ ಹೆಚ್ಚಾಗ್ತಾ ಇದೆ. ಇದಕ್ಕೆ ಅವರಿಗೆ ಜನರಿಗೆ ಅರ್ಥ ಆಗಬೇಕು, ಒಂದಲ್ಲ ಒಂದಿವಸ ಇದು ಅಪಾಯಕ್ಕೆ ಹೋದ್ರೆ ನಮ್ಮ ಕಾಲ ಮುಂದೆ ಹೋಗಿದೆ, ತೊಂದರೆ ಇಲ್ಲ, ಈಗ ನನಗೆ 65 ನಡೆದು ಹೋಗಿದೆ, ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನು? ಈ ಭವಿಷ್ಯಕ್ಕೆ ನಾವು ಅಡಿಕೆ ತೋಟ ದುಡ್ಡೆ ತುಂಬಾ ಮಾಡ್ತಾ ಹೋದ್ರೆ, ಉಳದ ಗಿಡಗಳನ್ನೆಲ್ಲ ಕಡಿತಾ ಹೋದ್ರೆ ನಾಳೆ ಏನಾದೀತು? ಇಡೀ ದೇಶದ ಉತ್ಪಾದನೆ ಇವತ್ತು ಕ್ಯಾಂಪ್ಕೋ ಮತ್ತು ಉಳಿದ ಸೊಸೈಟಿಗಳು ಅಂದ್ರೆ ಮ್ಯಾಮ್ಕೋಸು, TSS, ತುಮ್ಕೋಸು ಒಟ್ಟು ಖರೀದಿ 15% ಮಾತ್ರ, ಉಳಿದ 85% ನಮ್ಮ ವ್ಯಾಪಾರಿಗಳ ಕೈಯಲ್ಲಿ ಇವತ್ತಿಗೂ ಇದೆ. ನಮ್ಮ ಹತ್ರ ಕಂಟ್ರೋಲ್ ಮಾಡಬೇಕಾದ್ರೆ ಕ್ಯಾಂಪ್ಕೋದಂತ ಸಂಸ್ಥೆಗೆ ಒಂದು 30% ಅಡಕೆ ನಮ್ಮ ಕಂಟ್ರೋಲ್ ಬಂದ್ರೆ ನಾವು ಮಾರುಕಟ್ಟೆಯನ್ನು ಸ್ಥಿರತೆ ಕಾಪಾಡುವಲ್ಲಿ ಯಶಸ್ವಿ ಆಗಬಹುದು. ಇದಷ್ಟಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ಇಂಪೋರ್ಟ್ ಆಗುವ ಅಡಕೆಗೆ ಖಂಡಿತ ಬ್ಯಾನ್ ಮಾಡಲೇಬೇಕು. ಅದು ಇಲ್ಲೀಗಲ್ ಅಡಕೆ ಬರ್ಲಿಕ್ಕೆ ಬಿಡಬಾರ್ದು. ಇಂಪೋರ್ಟ್ ಟ್ಯಾಕ್ಸ್ ಕಟ್ಟಿ ಅವರು ಬರುವುದಾದ್ರೆ ಖಂಡಿತ ನಾವು ಸ್ವಾಗತ ಮಾಡಬೇಕು, ಯಾಕಂದ್ರೆ ದೇಶಕ್ಕೆ ಇನ್ಕಮ್ ಬರ್ತದೆ. ಇವತ್ತು ಹಾಗಲ್ಲ, ಇಲ್ಲೀಗಲ್ ಅಡಕೆ ಬರ್ತಾ ಉಂಟು. ಇದು ಖಂಡಿತ ಒಂದಲ್ಲ ಒಂದ್ ದಿವಸ ಯಾವಾಗ ಹೇಳಿ ಗೊತ್ತಿ ಬೆಲೆ ಏರುಗತಿಯಲ್ಲಿ ಇದ್ದಾಗ ಎಲ್ಲ ಕಳ್ಳಗಾರಿಗಳು ಎಲ್ಲರೂ ಬರ್ತಾರೆ. ಇದು ಒಳ್ಳೆಯದಲ್ಲ ನಮ್ಮ ರೈತರಿಗೆ. ಆದ್ರೆ ರೈತರು ಎಷ್ಟು ತಗೊಳ್ತಾರೆ, ಎಷ್ಟು ಬಿಡ್ತಾರೆ, ಇದನ್ನು ರೈತರಿಗೆ ಬಿಟ್ಟದ್ದು. ಪ್ರಾಮಾಣಿಕವಾಗಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ಬರೀ ಅಡಕೆ ತೋಟ ಮಾಡಬೇಡಿ, ಕೊಕ್ಕೋಸ ಹಾಕಿ, ಕಾಳುಮೆಣಸು ಇರಲಿ, ಬಾಳೆ ಇರಲಿ, ಮಿಶ್ರ ಕೃಷಿ ಮಾಡಿ. ಇದರಲ್ಲಿ ಅಪಾಯಗಳು ಕಡಿಮೆ. ಅಡಕೆ ಆಂಧ್ರ ತಮಿಳ್ನಾಡು ಹಾಗೆ ಬೇರೆ ಒರಿಸ್ಸದವರೆಗೆ ಇವತ್ತು ಅಡಕೆ ತೋಟ ಆದ್ರೆ ಇದು ಚಿಂತಾಜನಕ ಹೋಗ್ಲೇಬೇಕು. ಬೇಡಿಕೆಗಿಂತಲೂ ಜಾಸ್ತಿ ಉತ್ಪಾದನೆ ಬೆಲೆ ಕುಸಿತ ಆಗಬಹುದು. ಈಗ ಏನಾಗಿದೆ, ಸುಮಾರು 1.5-3 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಆಮದು ನಿಂತಿದೆ ನಮ್ಮ ಸರ್ಕಾರದ ಇದರಿಂದಾಗಿ. ಆ ಬಗ್ಗೆ ನಾವು ಪ್ರಧಾನಮಂತ್ರಿ ಮೋದಿಯವರಿಗೆ ಅಡಿಕೆ ಬೆಳೆಗಾರರ ಪರವಾಗಿ, ಕ್ಯಾಂಪ್ಕೋದ ಪರವಾಗಿ ನಿಮ್ಮ ಈ ಆಕಾಶವಾಣಿ ಮುಖಾಂತರ ನನ್ನ ಅನಂತಾನಂತ ಧನ್ಯವಾದ, ಕೃತಜ್ಞತೆ, ಎಲ್ಲವನ್ನೂ ತಿಳಿದುಗಿಚ್ಚೆ ಬರ್ತೇನೆ. ಆದರೆ ಇದನ್ನೇ ಮೋದಿ ಒಬ್ಬರೇ ಮಾಡಬೇಕಾಗುವುದಿಲ್ಲ, ನಾವು ಎಚ್ಚೆತ್ಕೊಳ್ಬೇಕೀಗ. ಅಡಿಕೆ ಬೆಳೆಯನ್ನೇ ನಂಬಬಾರ್ದು ಮತ್ತು ಅದನ್ನು ವಿಸ್ತರಣೆ ಮಾಡಲಿಕ್ಕೆ ಇನ್ನು ಹೋಗಬಾರ್ದು ಎಂಬ ಕಿವಿ ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಸಂತೋಷ ಕಿಶೋರ್ ಕುಮಾರ್ ಕೊಡಿಗೆಯವರೇ. ಅಡಿಕೆ ಬೆಳೆಯ ಒಂದು ಸದ್ಯದ ಪರಿಸ್ಥಿತಿ ಹಾಗೂ ಏಕ ಬೆಳೆಯನ್ನ ನಂಬುವುದರ ಬದಲಿಗೆ ಮಿಶ್ರ ಬೆಳೆಯನ್ನ ಬೆಳೆಸಿ ಒಂದು ಜೀವನ ಸ್ಥಿರತೆಯನ್ನ ಕಂಡುಕೊಳ್ಳಿ ಎನ್ನುವಂತ ಒಂದು ಸಂದೇಶವನ್ನ ನೀಡಿದಿರಿ. ತುಂಬಾ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಅಡಿಕೆ ಬೆಳೆ ಬೆಲೆಯ ಸ್ಥಿತಿಗತಿ ಕುರಿತು ಕ್ಯಾಂಪ್ಕೋ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಕೊಡ್ಗಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಯಾಕೋ 2 ದಿನದಿಂದ ಮೈ ಕೈ ನೋವು, ಸ್ವಲ್ಪ ನೆಗಡಿ ಜ್ವರನು ಇದ್ದಂಗಿದೆ, ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ, ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವು ಯಾಕ್ರಿ ಎದುರಿಸ್ತೀರಾ, ಇದೆಲ್ಲ 1-2 ದಿನ ಇದ್ದೋಗುತ್ತೆ ಬಿಡಿ. ನಿಮ್ಗೇನು ಆಗದೆ ಇರ್ಬೋದು, ಆದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಮಕ್ಕಳು ವಯಸ್ಸಾದವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಬೇಕು. ಕೋವಿಡ್ ನ ಯಾವುದೇ ಲಕ್ಷಣ ಇದ್ದರೂ ಸ್ವಯಂ ಚಿಕಿತ್ಸೆ ಮಾಡದಿರಿ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಾಗೃತಿಯಿಂದಿರಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ, ಲಸಿಕೆ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು. ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿಯಾಗುವರು. ಈಗ ಬರ ಬರಲಿ, ಪ್ರವಾಹ ಬರಲಿ, ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದೊಂದು ಪ್ರಕಟಣೆ. ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕ್ಷೇತ್ರ ವಿಟ್ಲ, ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಸಂಶೋಧನಾ ಕೇಂದ್ರ ಕಿದು ಇವರ ಪ್ರಾಯೋಜಕತ್ವದಲ್ಲಿ ಅಡಿಕೆ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳು ಮತ್ತು ಅಡಿಕೆಯೊಂದಿಗೆ ಬಹು ಬೆಳೆ ಕೃಷಿ ಪದ್ಧತಿ ಕುರಿತು ತರಬೇತಿ ಕಾರ್ಯಕ್ರಮ ಇದೇ ತಿಂಗಳ 25ರಂದು ಮಂಗಳವಾರ ಬೆಳಿಗ್ಗೆ 9:30 ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಸಂಶೋಧನಾ ಕೇಂದ್ರ ಕಿದು, ನೆಟ್ಟಣ, ಕಡಬ ತಾಲೂಕು, ಇಲ್ಲಿ ಜರುಗಲಿದೆ. ಪ್ರಗತಿಪರ ಕೃಷಿಕರ ಅನಿಸಿಕೆ, ಬೋರ್ಡೋ ದ್ರಾವಣ ತಯಾರಿಕಾ ಪ್ರಾತ್ಯಕ್ಷಿಕೆ, ರಸಪ್ರಶ್ನೆ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಕೃಷಿಕ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ.